ಆಕಾಶವಾಣಿ ಮಡಿಕೇರಿ, ಸಮಯ 6:50. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ರಾಷ್ಟ್ರೀಯ ಪಿಂಜ ಗ್ರಾಮೀಣ ಬ್ಯಾಂಕ್ ರಾದನೆಲು ಸ್ವಸಹಾಯ ಸಂಘಕಾರಕ್ಕೆ ಸಾಲ ಕೊಡಪ ಪಿಂಜ ಬೋರೆ ಬೋರೆ ಸೌಲಭ್ಯತ್ನ ಎತ್ತಿಚಿಡುವ ನಿಟ್ಟಲು ಬ್ಯಾಂಕ್ ಸಡ ಸಭೆ ಲೀಡ್ ಬ್ಯಾಂಕ್ ಸಭಾಬಾಡಿಲು ನಡೆದತ್ತು. ಸಂಪನ್ಮೂಲ ವ್ಯಕ್ತಿಯಾಯಿತು ಕೂಡಿಯಾಡಿ ತಿಂಜ ನಬಾರ್ಡ್ರ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕಗಳನ್ನ ವೈ ವಿ ಗುಂಡುರಾವ್ ತಕ್ಕು ಪರಂದಿತ್ತು. ಸ್ವಸಹಾಯ ಗುಂಪನ ಬಲಪಡತ್ವಕ್ಕೆ ಬ್ಯಾಂಕ್ಗಾರ ಮಿಂಜಕ್ ಬರೋಂಡು ಅನ್ನನೆ ಗ್ರಾಮೀಣ ಭಾಗದ ಜನರ ಪಣಕಾಸು ಸ್ಥಿತಿಗತಿ ಚಾಯ್ ತಿಂಜತೆಂಗ್ ಮಾತ್ರ ರಾಷ್ಟ್ರತ್ರ ಬೊಳಚೆ ಸಾಧ್ಯ. ಆಲು ಗ್ರಾಮೀಣ ಭಾಗತ್ರ ಪೊಮ್ಮಕ ಆರ್ಥಿಕ ಸ್ವಾವಲಂಬನೆಯಲ್ಲಿ ಸಾಧನೆ ಮಾಡೋಂಡು ಎಣ್ಣಿಚಿ. ಜಿಲ್ಲೆಲು 84 ಆರ್ಟಿಸಿ ತಿದ್ದುಪಡಿ ಮಾಡುವ ವಿಶೇಷ ಅಭಿಯಾನತ್ನ ಶುರು ಮಾಡುವ ಇಕ್ಕಾಕಲೆ 78 ಕಡೆಯಲ್ಲಿ ಗ್ರಾಮ ಒನ್ ಕೇಂದ್ರ ಶುರು ಮಾಡಿತು. ಸೇವಾ ಸಿಂಧು ಸೌಲಭ್ಯ ತಡೆಯಲು ಅವಶ್ಯ ಉಳ್ಳ ದಾಖಲೆನ ಒಪ್ಪಚಿಡೋಣೊಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅಣ್ಣಿತು. ಬೊಳೆ ಪರಿಹಾರಕ್ಕೆ ಸಂಬಂಧಪಟ್ಟನಿಕೆ ಬಾಕಿ ಉಳ್ಳ ಪರಿಹಾರತ್ನ ಕೊಡಪ. 100 ಪರವಾನಗಿ ಉಳ್ಳ ಸರ್ವೇಯರ್ಗಳ ನೇಮಕ ಮಾಡುವ. ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟ ಬಾಕಿ ಅರ್ಜಿನ ಪರಿಶೀಲನೆ ಮಾಡುವ. ಅಕ್ರಮ ಸಕ್ರಮ ಯೋಜನೆ ರಡಿಲು ಅರ್ಹಂಕ್ ಹಕ್ಕುಪತ್ರ ಕೊಡಪಂದು ಸಹ ಅವು ಒಣ್ಣಿತು. ನಿನಾಂದ ಜಿಲ್ಲೆಯಲ್ಲಿ ನಡೆದ ರಾಷ್ಟೀಯ ಲೋಕ ಅದಾಲತ್ ಕಾರ್ಯಕ್ರಮದ ಇತ್ಯರ್ಥ ಅಪನತ 4,066 ತರಾವರಿ ಪ್ರಕರಣತ್ನ ಜಿಲ್ಲೆಯ 13 ನ್ಯಾಯಾಲಯತ್ತು 1,984 ಪ್ರಕರಣ ರಾಜಿ ತೀರ್ಮಾನತ್ರ ಮೂಲಕ ಪರಿಹಾರ ಮಾಡಿತು ಎಂದು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅರಿಚಿಟ್ಟಿತು. ಕಾಫಿ ಬೋರ್ಡ್ರ ಆದನೆಲು ನಾಳೆ ಬಿರ್ನಾಣಿ ಗ್ರಾಮ ಪಂಚಾಯತರ ಬಾಡಗರಕೇರಿ ತೆರಾಲ್ ಪರಕಟಕೇರಿ ವ್ಯಾಪ್ತಿಲು ಬಪ್ಪ ಪೊಳೆಕಾರಕ್ಕೆ ಪ್ರಯೋಜನ ಆಪನಿಕೆ ಬಣ್ಣೆ ಮಣ್ಣು ಪರೀಕ್ಷೆ ಮಾಡುವ ಮಣ್ಣು ತಜ್ಞಾಂಗ ಅಧಿಕಾರಿಯ ಬಪ್ಪನುಂಡು. ಈ ಭಾಗತ್ರ ಸಾರ್ವಜನಿಕಂಗ ತಂಗಡ ತೋಟತ್ರ ಮಣ್ಣು ಎಡತ ಬಂತು ಕೊಡ್ತಿತ್ತು. ಈಂಡ ಪ್ರಯೋಜನ ಪಡೆದೋನಿಕೆ ಕಾಫಿ ಮಂಡಳಿರ ಪ್ರಕಟಣೆ ಅರಿಚಿಟ್ಟಿತು. ತೋಟಗಾರಿಕಾ ಇಲಾಖೆ ಆದಿನತ್ರ ತೋಟಗಾರಿಕೆ ತರಬೇತಿ ಕೇಂದ್ರದ ಮೇ ಜನ್ ದಂಡಾಲಿಂಜಿ ರೈತಂಗಡ ಮಕ್ಕಕ್ಕೆ ಹಾಸನತ್ರ ಕಾವಲ್ ತೋಟಗಾರಿಕಾ ಕೇಂದ್ರದ 10 ದಿನತ್ರ ತರಬೇತಿ ಕಾರ್ಯಕ್ರಮ ನಡಪ. ಇರಾದೆ ಉಳ್ಳವು 16 ಅರ್ಜಿ ಒಪ್ಪುಚುಡೋಲು. ಪೊನ್ನಂಪೇಟೆ ತಾಲೂಕು ದಿವ್ಯಾಂಗರ ಒಕ್ಕೂಟತ್ರ ಉದ್ಘಾಟನಾ ಸಮಾರಂಭ ಇಲ್ಲೆತ್ರ ಸಾಮರ್ಥ್ಯ ಸೌಧ ಸಭಾಭಾಡೆಯಲ್ಲಿ ನಡೆದತ್ತು. ಒಕ್ಕೂಟತ್ರ ಅಧ್ಯಕ್ಷ ಆಯಿತು ಕೋತ್ರಿಕಾಡು ನಿವಾಸಿ ಕಾರೇಟಿರ ಗಣೇಶ್ ಆಯ್ಕೆ ಆಯಿತು. ಕೊಡಗು ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿ ಕೆಎಸ್ ವಿಮಲಾ ಹಾಜರಿಂತು. ಅಂತಾರಾಷ್ಟೀಯ ಪೊಂಗಡ ದಿನತ್ರ ಮಾರಿಪತ್ತು ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ರ ಆದನೆಲು ಪೆರಿಯ ಮಹಿಳಾ ಅಳತುಕರ್ತಿ ಪಿಂಜ ಸಮಾಜ ಸೇವಕಿಯಾನ ಕಮಲಾ ಕರಿಯಪ್ಪ ಇಂಗಳ ಸನ್ಮಾನ ಮಾಡಿತು. ಪೊನ್ನಂಪೇಟೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ನಾಳೆ 14/21 ಆಧಾರ್ ಕಾರ್ಡ್ ತಿದ್ದುಪಡಿ ಬಯೋಮೆಟ್ರಿಕ್ ಆಪರೇಷನ್ ಫೋನ್ ನಂಬರ್ ಕೂಡನಿಕೆ ತಪ್ಪಾನ ಮಾಹಿತಿನ ಸರಿ ಕೂಟುವ. ಈ ವ್ಯಾಪ್ತಿರ ಸಾರ್ವಜನಿಕಂಗ ಇಂಡ ಪ್ರಯೋಜನ ಪಡೆದೋನಿಕೆ ಪಂಚಾಯತ್ರ ಪ್ರಕಟಣೆ ಅರಿಚಿಟ್ಟಿತು. ಮಡಿಕೇರಿ ಉಪವಿಭಾಗ ವ್ಯಾಪ್ತಿರ ವಿದ್ಯುತ್ ಬಳಕೆದಾರಂಗಡ ತೊಂದರೆ ತಾಪತ್ರನ ಅರಿವ ಸಭೆ ಇದೇ 15 ಚೌವಾಚ ಪಲಕ 11:12 ಮಡಿಕೇರಿ ಉಪವಿಭಾಗ ಕಚೇರಿಲಿ ಅನ್ನನೆ ಅಂದೇ ವೈಪತ್ತು 3:04 ವಿರಾಜಪೇಟೆ ಕಚೇರಿಲಿ ನಡಪ. ಸಾರ್ವಜನಿಕಂಗ ಪುಕಾರ್ ಉಂಡೆಂಗಿ ಸಭೆಗೆ ಪೋಯಿತು ಪರಿಹಾರ ಕಂಡೋಲು ಒಂದು ಸೆಸ್ಕ್ ಎಂಜಿನಿಯರ್ ಎಣ್ಣಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವ್ ಪೇಟೆ ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪೆ ಓದ್ತಾ ಇರುವ ಮಚ್ಚೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನ ಯೋಜನೆಯಡಿ ಪ್ಯಾಟೆಲಿ ವಸತಿ ರೈತರಿಗೆ ಆಶ್ರಯ ಘಟಕದಡಿ ಆಶ್ರಯ ಕಲ್ಪಿಸಿಕೆ ಮೂರನೇ ವ್ಯಕ್ತಿ ಎನ್ಜಿಒ ಮುಖಾಂತರ ಮಡಿಕೇರಿ ನಗರ ಸಭಾ ವ್ಯಾಪ್ತಿಲಿ ಭಾವ ವಸತಿ ರಹಿತರ ಅಂದರೆ ಸಾರ್ವಜನಿಕ ಜಾಗಲಿ ಮಲ್ಕೊಂಡಿದ ಅಸ್ವಸ್ಥರು, ವೃದ್ಧರು, ಅಂಗವಿಕಳ ಮಕ್ಕ, ಬ್ಯಾರೆ ಬ್ಯಾರೆ ವಸತಿ ರಹಿತ ಅನಾಥರು ಸಮೀಕ್ಷೆನ ತುರ್ತಾಗಿ ಮಾಡಿಕೆ ಇದ್ದರಿಂದ ನೋಂದಣಿ ಮಾಡಿಕೊಂಡ ಸರ್ಕಾರೇತರ ಸಂಸ್ಥೆ ಎನ್ಜಿಒ ಮಡಿಕೇರಿ ನಗರಸಭೆನ ಡೇ ನಲ್ಮಾ ಶಾಖೆನ ಸಂಪರ್ಕಿಸುವ ಹಂಗೆ ನಗರಸಭೆ ಪೌರಾಯುಕ್ತರಾದ ಎಸ್ವಿ ರಾಮದಾಸ್ ಅವು ಮಾಹಿತಿ ಕೊಟ್ಟಳು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ ಮಾರ್ಚ್ 24ರಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1.5 ಗಂಟೆ ಮುಟ್ಟ ಜಿಲ್ಲಾಧಿಕಾರಿ ಕಚೇರಿಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆಗಳಿದ್ದರೆ ನಿವೃತ್ತ ಸರ್ಕಾರಿ ನೌಕರರು ತಮ್ಮ ಪುಕಾರ್ನ ಮಾರ್ಚ್ 21ರೊಳಗೆ ಜಿಲ್ಲೆನ ಸಹಾಯಕ ನಿರ್ದೇಶಕರ ಪಿಂಚಣಿ ಸಣ್ಣ ಉಳಿತಾಯ ಮತ್ತೆ ಆಸ್ತಿ ಋಣ ನಿರ್ವಹಣೆ ಇಲಾಖೆ ಜಿಲ್ಲಾಡಳಿತ ಭವನ ಕೊಠಡಿ ಸಂಖ್ಯೆ 6 ಮಡಿಕೇರಿ ಇಲ್ಲಿಗೆ ಸೂಕ್ತ ದಾಖಲೆಯೊಟ್ಟಿಗೆ ಸಲ್ಲಿಸಕ ಪಿಂಚಣಿ ಸಣ್ಣ ಉಳಿತಾಯ ಮತ್ತೆ ಆಸ್ತಿ ಋಣ ನಿರ್ವಹಣೆ ಸಹಾಯಕ ನಿರ್ದೇಶಕರು ಮನವಿ ಮಾಡಿಕೊಂಡಳು. ಕುಶಾಲನಗರ ಪ್ರಕೃತಿನ ಅತ್ಯಾಮೂಲ್ಯ ಸಂಪನ್ಮೂಲ ಆದ ನೆಲ, ಜಲ, ಅರಣ್ಯ, ವನ್ಯಜೀವಿಗ, ಪರಿಸರ ಹಂಗೆ ಜೀವಿ ಸಂಕುಲನ ರಕ್ಷಿಸುವಲ್ಲಿ ನಾವೆಲ್ಲವೂ ಕಾರ್ಯಪ್ರವೃತ್ತರಾಗಿರೋ ಕೂತ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಕೊಡಗು ಜಿಲ್ಲಾ ಸಮಿತಿನ ಅಧ್ಯಕ್ಷರು ಆದ ಕೂಡ್ಮಂಗ್ಳೂರು ಸರ್ಕಾರಿ ಇಸ್ಕೂಲು ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮಕುಮಾರ್ ಮನವಿ ಮಾಡಿಕೊಂಡಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಕಡೆಯಿಂದ ಕೂಡಿಗೆ ಹತ್ತಿರದ ಎಡವನಾಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಮತ್ತೆ ವೈಜ್ಞಾನಿಕ ಮನೋಧರ್ಮಕ್ಕಾಗಿ ಯುವ ಜನತೆ ಎಂಬ ದಹಿಯದೊಟ್ಟಿಗೆ ಏರ್ಪಡಿಸಿದ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಯೋಜನಾ ಶಿಬಿರಲಿ ಶಿಕ್ಷಣ ಇಲಾಖೆ ಹಂಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಕೊಡಗು ಜಿಲ್ಲಾ ಸಮಿತಿ ಹಂಗೆ ಶಾಲಾ ಇಕೋ ಕ್ಲಬ್ ಆಶ್ರಯಲಿ ಪರಿಸರ ಉಳಿಸಿ ಜೀವಿ ವೈವಿಧ್ಯ ಸಂರಕ್ಷಿಸಿ ಕುರಿತ ಹಂಗೆ ಹಮ್ಮಿಕೊಂಡಿದ್ದ ಪರಿಸರ ಜಾಗೃತಿ ಆಂದೋಲನಕ್ಕೆ ಚಾಲನೆ ನೀಡಿ ಅವು ಮಾತಾಡ್ದು. ಆಮ್ಯಾಲೆ ಶಿಬಿರಾರ್ಥಿಗ ಪರಿಸರ ಜಾಗೃತಿ ಜಾತಲಿ ಘೋಷಣೆನ ಕೂಗ್ತ ವಿದ್ಯಾರ್ಥಿಗ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಿದೋ. ಈ ಕಾರ್ಬರ್ಲಿ ಸೋಮರ್ಪೇಟೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಹೆಚ್ ಜೆ ಜವರ, ಶಿಬಿರಾಧಿಕಾರಿ, ಉಪನ್ಯಾಸಕರು, ಶಿಬಿರಾರ್ಥಿಕ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದೋ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ತೊಂದರೆ ನಿವಾರಿಸಿಕೆ ಸಭೆನ ತಾರೀಖು 15ರಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ಮುಟ್ಟ ಹಂಗೆ ಅದೇ ದಿನ ವಿರಾಜಪೇಟೆಯಲ್ಲಿ ತಾರೀಖು 15ರಂದ ಮಧ್ಯಾಹ್ನ 3 ಗಂಟೆಯಿಂದ ಹಿಂಬೂತು 4 ಗಂಟೆ ಮುಟ್ಟ ಸಭೆ ವಿರಾಜಪೇಟೆ ಮತ್ತೆ ಮಡಿಕೇರಿನ ಉಪವಿಭಾಗದ ಕಚೇರಿಯಲ್ಲಿ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸಾರ್ವಜನಿಕರು ಈ ಸಭೆಗೆ ಹಾಜರಾಗಿ ಏನಾದರೂ ವಿದ್ಯುತ್ತಿಗೆ ಸಂಬಂಧಪಟ್ಟಂಗೆ ಪುಕಾರ್ಗ ಇದ್ದರೆ ಬಗೆಹರಿಸಿಕೊಳ್ಳಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಇದೇ ತಿಂಗ ಮಾರ್ಚ್ 14ರಂದು ಬಿರ್ನಾಣಿ ಗ್ರಾಮ ಪಂಚಾಯಿತಿ ಕಾಫಿ ಬೋರ್ಡ್ ಕಡೆಯಿಂದ ಪುಕ್ಷಟೆಯಾಗಿ ಮಣ್ಣಿನ ಪರೀಕ್ಷೆ ಮಾಡಲಾದೆ. ಬಿರ್ನಾಣಿ, ಬಾಳಗರಕೇರಿ, ತೆರಾಲು, ಪ್ರಕಟಕೇರಿ ಈ ಗ್ರಾಮದ ಮುಖ್ಯಸ್ಥರು ಇದರ ಪ್ರಯೋಜನ ಪಡ್ಕೊಳ್ಳುವ ಹಂಗೆ ಮತ್ತೆ ಈ ಕಾರ್ಬಾರ್ಗೆ ತಜ್ಞರು ಸೇರಿದಂಗೆ ಬ್ಯಾರೆ ಬೇರೆ ಅಧಿಕಾರಿಗ ಭಾಗವಹಿಸುವೆ. ಗ್ರಾಮಸ್ಥರು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಕ ಮತ್ತೆ ತಮ್ಮ ತೋಟದ ಮಣ್ಣು ತಂದು ಪ್ರಯೋಜನ ಪಡ್ಕೊಳ್ಳುವಂಗೆ ಕಾಫಿ ಮಂಡಳಿ ಪ್ರಕಟಣೆಗೆ ತಿಳಿಸಿಯಳು. ಹೊದ್ದೂರು ಫ್ರೆಂಡ್ಸ್ ಕ್ಲಬ್ ಇವರ ಕಡೆಯಿಂದ ರಕ್ತದಾನ ಶಿಬಿರ ತಾರೀಖು 17ರಂದು ಹೊತ್ತಾರೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಮೂರ್ನಾಡು ಸಮುದಾಯ ಭವನದಲ್ಲಿ ನಡೆದದೇತ ಅಲ್ಲಿನ ಆಯೋಜಕರಿಂದ ಗೊತ್ತಾಗುಟ್ಟು. ಮಡಿಕೇರಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕಡೆಯಿಂದ 2021-22 ಸಾಲಿಗೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಫಾರ್ಸಿ ಜನಾಂಗದವು ಆಟೋರಿಕ್ಷಾ, ಟ್ಯಾಕ್ಸಿ, ಸರಕು ವಾಹನ ತಕ್ಕಂಬಕ್ಕೆ ಸಹಾಯಧನ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ನಿಗಮದ ಸಾಲ ಹಂಗೆ ಸಹಾಯಧನ ನೀಡಿಕೆ ಆಫ್ಲೈನ್ನಿಂದ ಅರ್ಜಿನ ಕರೆದಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಅಲ್ಪಸಂಖ್ಯಾತರ ನಿಗಮ, ಮೌಲಾನ ಆಜಾದ್ ನಗರ ಗ್ರಾಮಾಂತರ ಪೊಲೀಸ್ ಠಾಣೆ ಹತ್ರ ಇದರಿಂದ ಕೇಳಿ ತಿನ್ಕನಕಂತ ಮಾಹಿತಿ ಸಿಕ್ಕಿಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಎ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು.